जलज्येष्ठ निभाकारम् जलज्येष्ठ निभाकारम् जगदीश पदाश्रयम् जगतीतल विख्यातम् विख्यातम् जगन्नाथ गुरुं भजे भजे भजे साधु संग विरिसि पिडियन्न कैया पिडियन्न कैया दासराय दासराय साधु संग विरिसि पिडियन्न कैया कैया कैया कैया रंग बोलिद दासराय रंग बोलिद दासराय रंग बोलिद दासराय रंग बोलिद दासराय साधु संग विरिसि साधु संग विरिसि साधु संग विरिसि पिडियन्न कैया संग विरिसि साधु संग विरिसि साधु संग विरिसि पिडियन्न कैया रंग बोलिद दासराय रंग बोलिद दासराय दासराय दासराय दासराय दासराय दासराय दासराय रंग बोलिद दासराय ನಂಬಿದೆ ನಿನ್ನ ಪಾದ ಕುಂಬಿಣಿ ಸುರನಾದ ಕುಂಬಿಣಿ ಸುರನಾದ ನಂಬಿದೆ ನಿನ್ನ ಪಾದ ಕುಂಬಿಣಿ ಸುರನಾದ ನಂಬಿದೆ ನಿನ್ನ ಪಾದ ಬೆಂಬಿಡದೆ ಕಾಯೋ ಬೆಂಬಿಡದೆ ಕಾಯೋ ಕುಂಬಿಣಿ ಸುರನಾದ ನಂಬಿದೆ ನಿನ್ನ ಪಾದ ಬೆಂಬಿಡದೆ ಕಾಯೋ ಸ್ತಂಭ ಮಂದಿರ ಕಂಬು ಕಂದರ ಸ್ತಂಭ ಮಂದಿರ ಕಂಬು ಕಂದರ ಭಕ್ತ ಮಂದಾಯ ಭಕ್ತ ಮಂದಾಯ ಭಕ್ತ ಮಂದಾಯ ಭಕ್ತ ಮಂದಾಯ ದಾಸರಾಯ ದಾಸರಾಯ ದಾಸರಾಯ ದಾಸರಾಯ ದಾಸರಾಯ ದಾಸರಾಯ ರಂಗ ಬೋಲಿದ ದಾಸರಾಯ ರಂಗ ಬೋಲಿದ ದಾಸರಾಯ ಸುಧಸಾರ ಸುರಸ ಗಂಧವ ರಚಿಸಿ ಹರಿಕತೆ ಸುಧಸಾರ ಸುರಸ ಗಂಧವ ಜಗಲಿ ವಿರಚಿಸಿರುವ ನಿನ್ನ ವಿರಚಿಸಿರುವ ನಿನ್ನ ಹರಿಕತೆ ಸುಧಸಾರ ಸುರಸ ಗಂಧವ ಜಗಲಿ ವಿರಚಿಸಿರುವ ನಿನ್ನ ಪರ ಉಪಕಾರ ವರ್ಣಿಸಲಪಾರ ಪರ ಉಪಕಾರ ವರ್ಣಿಸಲಪಾರ ಪರಮೋದಾರ ಪರಮ ಉದಾರ ಪರಮೋದಾರ ಶ್ಯಾಮ ಸುಂದರ ವಿಠಲ ಸ್ವಾಮಿಯ ಭಕ್ತ ಪ್ರಹ್ಲಾದ ಅನುಜ ಸಹ್ಲಾದ